ಶರೀರ ದ್ವಯ ಆಪು ರೇತಸ್ಸು ದ್ವಯ ಅಗ್ನಿ ವಾಕು ದ್ವಯ ವಾಯು ಪ್ರಾಣ ದ್ವಯ ಆದಿತ್ಯ ಚಕ್ಷುಸ್ಸು ದ್ವಯ ದಿಕ್ಕುಗಳು ಶ್ರೋತ್ರ ದ್ವಯ ಚಂದ್ರ ಮನಸ್ಸು ದ್ವಯ ಮಿಂಚು ತ್ವಕ್ಕು ದ್ವಯ ಗುರುಗು ಸ್ವರ ದ್ವಯ ಆಕಾಶ ಹೃದಯಾಕಾಶ ದ್ವಯ ಧರ್ಮ ಸತ್ಯಗಳು ದ್ವಯ. ಈ ಪ್ರಕಾರವಾದ ಇವೆಲ್ಲ ದ್ವಯಗಳಲ್ಲಿ ದ್ವಯ ಬ್ರಹ್ಮ ಇಲ್ಲ. ಉದಾಹರಣೆಗೆ ಧರ್ಮ ಬ್ರಹ್ಮ ಸತ್ಯ ಬ್ರಹ್ಮ ಅಂತಿಲ್ಲ, ದ್ವಯಾಕಾಶ ಬ್ರಹ್ಮ ಆಕಾಶ ಬ್ರಹ್ಮ ಹೃದಯಾಕಾಶ ಬ್ರಹ್ಮ ಅಂತ ಇಲ್ಲ, ಅಗ್ನಿ ಬ್ರಹ್ಮ ವಾಕು ಬ್ರಹ್ಮ ಅಂತಿಲ್ಲ, ವಾಯು ಬ್ರಹ್ಮ ಪ್ರಾಣ ಬ್ರಹ್ಮ ಅಂತ ಇಲ್ಲ, ಎಲ್ಲ ಏಕ ಒಬ್ಬನೇ ಒಬ್ಬ ಬ್ರಹ್ಮ ಅನ್ನುವುದನ್ನು ಮಧು ಬ್ರಾಹ್ಮಣದಲ್ಲಿ ವಿವರಿಸಿದ್ದಾರೆ. ಏಕ ಆಕಾಶ ಅನುಮಾನೇನ ಪ್ರಕಾಶಿತ ಶ್ಲೋಕೆ ತದ್ವ ಇತ್ಯರ್ಥ. ಆ ಭಾಷೆ ಮುಗಿದ ಮೇಲೆ ದೆನ್ ವಿ ಹ್ಯಾವ್ ಗಾನ್ ಟು ಜೀವಾತ್ಮನೋ ಅನನ್ಯತ್ವ ಅಭೇದೇನ ಪ್ರಶಸ್ಯತೆ. ಶಾಸ್ತ್ರಗಳು ಎಷ್ಟೇ ಜೀವಾತ್ಮರುಗಳಿರಲಿ ಅವರಲ್ಲಿರುವಂತಹ ಆತ್ಮನು ಒಬ್ಬನೇ ಅನ್ನುವುದನ್ನು ಪ್ರಶಸ್ಯತೆ ಚೆನ್ನಾಗಿ ಸ್ತುತಿ ಮಾಡಲಾಗಿದೆ ಶಾಸ್ತ್ರದಲ್ಲಿ. ಆದರೆ ಸರ್, ಅದನ್ನು ವಿರೋಧನೂ ಶಾಸ್ತ್ರಗಳು ಮಾಡಿವೆ ಅಲ್ಲ. ಏಕ ಬ್ರಹ್ಮ ಅನ್ನುವುದನ್ನು ಸ್ತುತಿನೂ ಮಾಡಿವೆ, ಜೊತೆ ಜೊತೆಗೆ ದೇವರು ಬೇರೆ ಇದ್ದಾನೆ ಜೀವರು ಬೇರೆ ಇದ್ದಾರೆ ಅನ್ನುವುದನ್ನು ಕೂಡ ಅನೇಕ ರೀತಿಯಲ್ಲಿ ಹೇಳುವುದು ಅದೊಂಥರ ನಿಂದನೆ ಅಲ್ಲವೇ? ಜೀವಾತ್ಮನೋ ಅನನ್ಯತ್ವ ಅಭೇದೇನ ಪ್ರಶಸ್ತತೆ ಸ್ತೂಯತೆ ಶಾಸ್ತ್ರೇಣ ವ್ಯಾಸಾದಿ ವಿಶ್ಚ ವ್ಯಾಸ ಇತ್ಯಾದಿಗಳು ಇದನ್ನು ಸ್ತುತಿ ಮಾಡ್ತಾರೆ. ನಿಜ, ಏನನ್ನು ಸ್ತುತಿ ಮಾಡ್ತಾರೆ? ಏಕಂ ಬ್ರಹ್ಮ ಸ್ತುತಿ ಮಾಡ್ತಾರೆ ವ್ಯಾಸಾದಿಗಳು, ಋಷಿಗಳು, ತಪಸ್ವಿಗಳು, ಪರಂಪರೆಯವರೆಲ್ಲರೂ ಕೂಡ ಇದನ್ನು ಸ್ತುತಿ ಮಾಡ್ತಾರೆ. ಜೊತೆಗೆ ನಿಂದನೆಯೂ ಮಾಡಿದಾರಲ್ಲ ಶಾಸ್ತ್ರದಲ್ಲಿ. ಅಂದರೆ ದ್ವೈತವನ್ನು ಅದ್ವೈತವನ್ನು ಸ್ತುತಿನೂ ಮಾಡಿದ್ದಾರೆ, ಅದ್ವೈತವನ್ನು ನಿಂದಿಸಿಯೂ ನಿಂದಿಸಿದವರು. ಯಾಕೆಂದ್ರೆ ದ್ವೈತವನ್ನು ಎಚ್ಚು ಹಿಡಿತಾರೆ ಅಂದ್ರೆ ಅದ್ವೈತ ನಿಂದಿಸಿದಂಗೆ ಆಯ್ತಲ್ಲೋ. ದ್ವೈತವನ್ನು ಎತ್ತಿ ಹಿಡಿದಾಗ ಅದ್ವೈತವನ್ನು ನಿಂದಿಸಿದಂಗೆ ಆಯ್ತು. ಇಲ್ಲಪ್ಪ, ದ್ವೈತವನ್ನು ಯಾರು ಎತ್ತಿ ಹಿಡಿದಿಲ್ಲಲ್ಲ ಅಂತಂದ್ರೆ, ತತ್ ಸೃಷ್ಟ್ವಾ ತದೇವ ಅನುಕ್ರಾವಿಷತ್. ಭಗವಂತನು ಸೃಷ್ಟಿ ಮಾಡಿ ಒಳಗೆ ಏನನ್ನು ಸೃಷ್ಟಿ ಮಾಡಿದ, ಜೀವಾತ್ಮ ಸೃಷ್ಟಿ ಮಾಡಿದ. ಅವನು ಅನ್ಯ ಭಾವವನ್ನು ಹೊಂದಿದ್ದರಿಂದಾಗಿ ಜೀವಾತ್ಮನ ಸೃಷ್ಟಿ ಮಾಡ್ತಾನೋ? ಮತ್ತೆ ಇನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ? ಕುಂಬಾರ ಮನೆಯಲ್ಲಿ ಘಟವು ಸೃಷ್ಟಿತವಾಯಿತು. ಕುಂಬಾರನ ಹೊರತುಪಡಿಸಿ ಘಟವಸ್ತು ಹೌದಲ್ಲೋ? ಘಟವಸ್ತುವನ್ನು ಹೊರತುಪಡಿಸಿ ಕುಂಬಾರ ಹೌದಲ್ಲೋ? ಹಾಗೆ ಬ್ರಹ್ಮನನ್ನು ಹೊರತುಪಡಿಸಿ ಸೃಷ್ಟಿತವಾದ ಜಗತ್ತು, ಈ ಸೃಷ್ಟಿತವಾದ ಜಗತ್ತನ್ನು ಹೊರತುಪಡಿಸಿ ಬ್ರಹ್ಮ ಬೇರೆ ಇದ್ದಾನೆ. ದ್ವೈತವನ್ನು ನಿಂದಿಸಿದಂಗೆ ಆಯಿತು, ದ್ವೈತವನ್ನು ಸಿದ್ಧ ಮಾಡಿದಂಗೆ ಆಯಿತು. ಅಂದರೆ ಅದ್ವೈತವನ್ನು ನಿಂದಿಸಿದಂಗೆ ಆಯಿತು ಇಲ್ಲ, ಅದ್ವೈತವನ್ನು ಸ್ತುತಿ ಮಾಡಿದವರು ಇದ್ದಾರೆ ನಿಮ್ಮ ಶಾಸ್ತ್ರಗಳಲ್ಲಿ, ಅದ್ವೈತವನ್ನು ನಿಂದಿಸಿದವರು ಇದ್ದಾರೆ. ಕ್ಯಾಹುರಾಹ ನಾನಾತ್ವ ನಿಂದ್ಯತೆ ಹೆಚ್ಚ, ನಾನಾತ್ವ ಪ್ರಶಸ್ತ್ಯತೆ ನಾನಾತ್ವಂಚ ನಿಂದ್ಯತೆ. ಸ್ತುತಿ ಮಾಡೋರು ಇದ್ದಾರೆ, ನಿಂದಿಸುವವರು ಇದ್ದಾರೆ. ಹೆಂಗ್ರಿ ಇದು ಸರಿ ಹೋಗ್ತದೆ? ಹೌ ಡು ಯು ರಿಕನ್ಸೈಲ್ ಇಂತಹ ವಿರುದ್ಧವಾದಂಥ ಅಭಿಪ್ರಾಯಗಳನ್ನು ನೀವು ಹೇಗೆ ಸಮಂಜಸವಾಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ಕೇಳ್ತೀವಿ. ಆದರೆ ಈ ಶ್ಲೋಕ ಬಂದಿದೆ ಏನದು, ಯತ ಯುಕ್ತಿತಃ ಶುದ್ಧಿತಶ್ಚ ನಿರ್ಧಾರಿತಂ ಜೀವಸ್ಯ ಪರಸ್ಯ ಚ ಆತ್ಮನಃ ಜೀವಾತ್ಮನೋ ಅನನ್ಯತ್ವಂ ಅಭೇದೇನ ಪ್ರಶಸ್ಯತೆ ಸ್ತೂಯತೆ ಶಾಸ್ತ್ರೇಣ ವ್ಯಾಸಾದಿಭಿಶ್ಚ. ಶ್ರುತಿಯ ರೆಫರೆನ್ಸ್ನಲ್ಲಿ ಶಾಸ್ತ್ರದ ದೃಷ್ಟಿಕೋನದಿಂದ ನಿರ್ಧಾರಿತಂ, ಕಿಂ ನಿರ್ಧಾರಿತಂ, ಏನು ನಿರ್ಧರಿಸಲಾಗಿದೆ? ಜೀವಸ್ಯ ಪರಸ್ಯ ಅಂದರೆ ಇದರ್ಥ ಆತ್ಮನಃ ಜೀವ ಪರಮಾತ್ಮನಃ ಜೀವಾತ್ಮನಃ ಪರಸ್ಯ ಚ ಆತ್ಮನಃ ಜೀವಾತ್ಮನೋ. ಪರಮಾತ್ಮ ಜೀವಾತ್ಮನೋ ಇವರಿಬ್ಬರಲ್ಲಿ ಶ್ರುತಿಗಳ ಆಧಾರದಿಂದ ನಿರ್ಧಾರವಾಗಿದೆ. ಏನು ನಿರ್ಧಾರವಾಗಿದೆ? ಇವರಿಬ್ಬರಲ್ಲ, ಇವರು ಇಬ್ಬರಲ್ಲ. ಅಭೇದೇನ ಪ್ರಶಸ್ತ್ಯತೆ, ಪ್ರಶಸ್ತ್ಯತೆ ಅಂದ್ರೇನು? ಸ್ತೂಯತೆ, ಸ್ತೂಯತೆ ಅಂದ್ರೇನು? ಸ್ತುತಿಸಲ್ಪಡುತ್ತದೆ. ಎಲ್ಲಿ ಸ್ತುತಿಸಿದ್ದಾರೆ ಇದನ್ನ? ಶಾಸ್ತ್ರೇಣ. ಅಲ್ಲಿಗೆ ಸಮಾಧಾನ ಆಗುವುದಿಲ್ಲ, ಅದಕ್ಕೆ ಇನ್ನೊಂದು ತಂಬಿ ಕೊಡ್ತಾರೆ. ವ್ಯಾಸಾದಿಭಿಶ್ಚ, ವ್ಯಾಸ ಇತ್ಯಾದಿಗಳು. ವ್ಯಾಸ ಇತ್ಯಾದಿಗಳು ಅಂದ್ರೇನು? ವ್ಯಾಸ ರಿಲೇಟಿವ್ಸ್ ಅಂತ ಅರ್ಥನ. ಮತ್ತೆ ಇತ್ಯಾದಿಗಳು ಎಲ್ಲಿ ಹಾಕ್ತಾರೆ? ಇತ್ಯಾದಿ ಅಂತ ಶಿಷ್ಯ ಪರಂಪರ. ನೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಅಲ್ಲಿಂದ ಪ್ರಾರಂಭವಾಗಿ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇಲ್ಲಿವರೆಗೂ ಈ ಗುರು ಪರಂಪರೆಯಲ್ಲಿ ಸುರಕ್ಷಿತವಾಗಿದೆ. ಏನು? ಎಲ್ಲವೂ ಏಕಮೇವ ಅದ್ವಿತೀಯಂ ಬ್ರಹ್ಮ. ವ್ಯಾಸಾದಿಶ್ಯ ಶಾಸ್ತ್ರದಲ್ಲಿ ಹೇಳಿದ್ರಲ್ಲ ಸಾಕು ಸರ್, ನಿನಗೇಕೋ ಸಾಕು ಅನ್ನಿಸ್ತು. ಕೆಲವೊಂದು ಇದ್ದಾರೆ ಶಾಸ್ತ್ರ ಹೇಳಿದ್ದಾರೆ ಸತ್ಯ ನೋಡ್ರಿ, ಏಕೆಂದ್ರೆ ಶಾಸ್ತ್ರಿಗಳು ಏನೇನೋ ಹೇಳ್ತಾರೆ ಶಾಸ್ತ್ರದ ಬಗ್ಗೆ, ಅವೆಲ್ಲ ಸತ್ಯ ಅಲ್ಲ ಅಂತ ಹೇಳಿದ್ರೆ ವ್ಯಾಸ ರೆಫರೆನ್ಸ್ ಕೊಡ್ತಾರೆ. ಗುರು ಶಿಷ್ಯ ಪರಂಪರೆಯಲ್ಲಿ ಇದು ನಿರ್ಧಾರಿತವಾಗಿದೆ. ಏನು ನಿರ್ಧಾರವಾಗಿದೆ? ಏಕಂ ಅದ್ವಿತೀಯಂ ಬ್ರಹ್ಮ. ಸರ್ವಪ್ರಾಣಿ ಸಾಧಾರಣ ಸರ್ವಪ್ರಾಣಿ ಸಾಧಾರಣ ಸ್ವಾಭಾವಿಕ ಸ್ವಾಭಾವಿಕ ಶಾಸ್ತ್ರ ಬಹಿಷ್ಕೃತ್ಯ ಶಾಸ್ತ್ರ ಬಹಿಷ್ಕೃತ್ಯ ಕುತಾರ್ಕಿಕೈ ವಿರಚಿತ ವಿರಚಿತ ನಾನಾತ್ವದರ್ಶನ ನಾನಾತ್ವದರ್ಶನ ನಿಂದ್ಯತೆ ನಿಂದ್ಯತೆ. ಜೊತೆ ಜೊತೆಗೆ ಶಾಸ್ತ್ರದ ನಿಂದನೆಯೂ ನಮಗೆ ಗೊತ್ತಿದೆ. ಏನನ್ನು ನಿಂದಿಸ್ತದೆ? ಯಾರಾದರೂ ಈ ಪ್ರಕಾರವಾಗಿ ಶಾಸ್ತ್ರದ ಡಿಸಿಪ್ಲಿನ್ ಅಂತ ಕರಿತೀವಿ, ಶಾಸ್ತ್ರದ ಕ್ರಮಬದ್ಧವಾದ ಟೀಚಿಂಗ್ನಿಂದ ಹೊರಗೆ ಹೋಗಿ ಇದರ ವಿರುದ್ಧವಾಗಿ ಯಾರು ವ್ಯಾಖ್ಯಾನಗಳನ್ನು ಕೊಡ್ತಾರೆ, ಇದರದ್ದು ವಿರುದ್ಧವಾದ ಅರ್ಥಗಳನ್ನು ಯಾರು ಹೇಳ್ತಾರೆ, ಅವರನ್ನು ನಿಂದಿಸಿಯೂ ನಿಂದಿಸ್ತದೆ ಶಾಸ್ತ್ರ. ಯಾವ ಶಾಸ್ತ್ರ ಅದ್ವೈತವನ್ನು ಸ್ತುತಿ ಮಾಡುತ್ತದೋ ಅದೇ ಶಾಸ್ತ್ರ ಅದ್ವೈತವನ್ನು ವಿರೋಧ ಮಾಡುವವರನ್ನು ನಿಂದಿಸ್ತದೆ. ಮತ್ತೆ ನೀವು ತಪ್ಪ ಬರ್ಕೋಬೇಡಿ. ಅದ್ವೈತವನ್ನು ಅದ್ವೈತವನ್ನು ಸ್ತುತಿ ಮಾಡುತ್ತದೆ ಮತ್ತು ಅದ್ವೈತವನ್ನೇ ನಿಂದಿಸ್ತದೆ ಅಂತ ಬರ್ಕೋಬೇಡಿ. ಅದ್ವೈತವನ್ನು ಶಾಸ್ತ್ರ ನಿಂದನೆ ಮಾಡೋದಿಲ್ಲ. ಏನ್ ಮಾಡ್ತದೆ? ಅದ್ವೈತವನ್ನು ನಿಂದನೆ ಮಾಡುವವರನ್ನು ನಿಂದಿಸ್ತದೆ. ಅದು ಕೂಡ ಈಗೆಷ್ಟು ನಾಲೆಜಬಲ್ಲದ ಅಂತ ನಾನು ಹೇಳೋದು ನಿಮಗೆ. ಅದು ಏನು ನಿಂದನೆ ಮಾಡ್ತಾರೆ, ಅದು ಕೂಡ ಜ್ಞಾನಾತ್ಮದಿಂದ ಕೂಡಿದ್ದಾಗಿದೆ. ಉದಾಹರಣೆಗೆ, ನತು ತದ್ವಿತೀಯ ಮಸ್ತಿ, ಆ ಬ್ರಹ್ಮನನ್ನು ಹೊರತುಪಡಿಸಿ ದ್ವಿತೀಯವಾದದ್ದು ಯಾವುದೂ ಇಲ್ಲ. ಈಗ ಇವನು ನಿಂದನೆ ಮಾಡಲಿಕ್ಕೆ ಬಂದದ್ದು ಈಗ ವಾಕ್ಯ ಇದು. ಅದು ಎಷ್ಟು ಚಂದ ನಿಂದನೆ ಮಾಡಿದಾರು ನೋಡಿ, ಜ್ಞಾನಾತ್ಮನಾಗಿ ನಿಂದನೆ ಮಾಡಿದ್ದಾರೆ. ಅಂದ್ರೆ ಜ್ಞಾನವೇ ಇದೆ ಇದರೊಳಗೆ. ಉದ್ದೇಶ ನಿಂದಿಸುವುದು ದ್ವೇಷ ಅಲ್ಲ, ಉದ್ದೇಶ ಆ ತಿಳುವಳಿಕೆ ತಪ್ಪು ಅನ್ನೋದನ್ನು ಸಿದ್ಧ ಮಾಡುದು. ದಿಸ್ ಲಾಜಿಕ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಎನಿಥಿಂಗ್. ಮಗುವಿಗೆ ತಾಯಿ ಜೋರು ಮಾಡ್ತಾಳೆ, ಅಕ್ಕಪಕ್ಕದವ್ರು ನೋಡಿದ್ರೆ ನೀನು ರಾಕ್ಷಸಿ ಇದ್ದಂಗೆ ಇದ್ದಾಳೆ ತಾಯಿ ಅನ್ಬೇಕು. ಉದ್ದೇಶ ಅದು ಅಲ್ಲ. ವಿವಕ್ಷ ಇದನ್ನ ಅಜೆಂಡಾ ಏನು, ಭಾವ ಏನು, ಇವುಗಳನ್ನು ನಾವು ಸೆನ್ಸ್ ಮಾಡಬೇಕು. ಸೊ ಹಾಗೆ ಇಲ್ಲಿ ಕೂಡ ಶಾಸ್ತ್ರ ನಿಂದನೆ ಮಾಡ್ತದೆ. ಯಾರ ನಿಂದನೆ? ನಿಂದಿಸುವವರನ್ನ ನಿಂದನೆ ಮಾಡ್ತದೆ. ಉದ್ದೇಶ ಏನು? ಆ ವ್ಯಕ್ತಿಯನ್ನು ಕೆಳಗೆ ಮಾಡೋದಲ್ಲ, ಆ ವ್ಯಕ್ತಿಯನ್ನು ಅವಮಾನ ಮಾಡೋದಲ್ಲ, ಆ ವ್ಯಕ್ತಿಯನ್ನು ತಪ್ಸಾರ ಮಾಡೋದಲ್ಲ, ಆ ವ್ಯಕ್ತಿ ದ್ವೇಷವನ್ನು ವ್ಯಕ್ತಪಡಿಸೋದಲ್ಲ. ಮತ್ತು ಉದ್ದೇಶ ಏನಿಲ್ಲಿ? ಉದ್ದೇಶ ದ್ವೈತ ಅದ್ವೈತವನ್ನೇ ನಿಶ್ಚಯ ಮಾಡೋದೇ ಇದರಂತ ಉದ್ದೇಶ. ಹೀಗಾಗಿ ಹೆಚ್ಚ ಸರ್ವಪ್ರಾಣಿ ಸಾಧಾರಣ, ಸಮಸ್ತ ಜೀವಭೂತ ರಾಶಿಗಳಲ್ಲಿ ಸಾಮಾನ್ಯವಾಗಿದ್ದಂತಹ ಈ ತತ್ವವನ್ನು ಸ್ವಾಭಾವಿಕ ಸಹಜವಾಗಿದ್ದಂತಹ ಈ ತತ್ವ ಏನು ತತ್ವ? ಸರ್ವಂ ಬ್ರಹ್ಮಮಯಂ, ಎಲ್ಲೆಲ್ಲಿಯೂ ಬ್ರಹ್ಮ ಮಾತ್ರ ಇದ್ದಾನೆ ಅನ್ನುವ ಸಹಜವಾದ ಸ್ವಾಭಾವಿಕವಾದ ಈ ತತ್ವ, ಈ ತತ್ವದಿಂದ ಕೂಡಿದ ಶಾಸ್ತ್ರ ಬಹಿಷ್ಕೃತೈಹಿ. ದೇರ್ ಆರ್ ಸಮ್ ಪೀಪಲ್, ಅವರು ಶಾಸ್ತ್ರವನ್ನು ಬಹಿಷ್ಕಾರ ಮಾಡಿದರು. ವೇದ ಸುಳ್ಳಾದರೂ ಪ್ರತ್ಯಕ್ಷವಾಗಿಯೋ ಅಪ್ರತ್ಯಕ್ಷವಾಗಿಯೋ ನೀವೇನನ್ನು ಮಾಡಿದ್ರಿ? ವೇದವನ್ನು ಸುಳ್ಳು ಮಾಡಿದ್ರು. ಇದು ಹಿಂದಿನ ನೀವು ಪ್ರಾಥಮಿಕ ಶಾಲೆಗಳಲ್ಲಿ ಗೋಡೆಗಳಲ್ಲಿ ಬಾಗಿಲ ಮೇಲೆ ಇದನ್ನು ನೀವು ನೋಡ್ತೀರಿ, ಇದನ್ನು ನೋಡ್ತೀರಿ, ಅದನ್ನು ನೋಡಿ ನೋಡಿ ನೋಡಿ ಒಳಗೂ ಹೋಗಿಬಿಟ್ಟೆ. ಒಳಗೆ ಹೋದ್ಮೇಲೆ ಒಂದು ದಿವಸ ಅದು ಏನಾಗ್ತದೆ, ನಿಮಗೆ ಇಷ್ಟು ಗಟ್ಟಿಯಾಗಿ ಕೂತ್ಕೊಳ್ತದೆ, ಬಿಡೋ ನಾವು ಕಂಡೇವಿವೆಲ್ಲ ಶಾಸ್ತ್ರ ಹೇಳಿಲ್ಲೇನೋ, ವೇದ ಸುಳ್ಳಾದರು ಗಾದ ಸುಳ್ಳಾದರು, ಆದ್ದರಿಂದ ಗಾದೆಗೆ ಭಾರಿ ಮಹತ್ವ ಇದೆ ಅಂತ ನಿಮ್ಮ ಪ್ರಾಮಾಣಿಕತೆನೇ ಉಲ್ಟ ಹೊಡೆದ್ಬಿಡ್ತು. ಇವರೆಲ್ಲರೂ ಕುತಾರ್ಕಿಕರು. ಸೈಕಾಲಜಿಯಲ್ಲಿ ಮುಳುಗಿ ಮುಳುಗಿ ಎದ್ದಿರ್ತಾರವರು, ವ್ಯವಸ್ಥಿತವಾಗಿ ಸಂಶೋಧನೆ ಮಾಡ್ತಾರೆ, ಎಲ್ಲೂ ಅಷ್ಟೇ ಕುಂಕುಮ ಹಚ್ಚುವುದಿಲ್ಲ. ಇದೊಂದು ಅತ್ಯಂತ ಸಂಶೋಧನಾ ಪೂರಿತವಾದಂತಹ ವ್ಯವಸ್ಥೆ. ನೀವು ಏನು ಹಂಗೇನಿರೋದು ಸ್ವಾಮಿ, 10 ಪೈಸೆ ಕೊಟ್ಟರೆ ಸಿಗ್ತದೆ ತೊಗೊಂಡೇನೋ ಹಚ್ಚಿದ್ರು, ನಿಮಗಿದು ಭಾರಿ ಸಿಂಪಲ್. ಆದರೆ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ವ್ಯವಸ್ಥಿತವಾದಂಥ ಸಂಶೋಧನೆ ಮಾಡಿ ಮೇನ್ ಟಾರ್ಗೆಟ್ ಏನು ಅಂದರೆ ಭಾರತ ದೇಶ ಉಳಿದದ್ದೇ ಭಾರತೀಯ ಸಂಸ್ಕೃತಿಯ ಆಧಾರ. ಈ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಇದು ಇವತ್ತಿನಲ್ಲ ನಿನ್ನಿದಲ್ಲ, ಇದು 20-25 ವರ್ಷದ ಸಂಸ್ಕೃತಿ, ಪುರಾಣ ಸಹಿತವಾಗಿ 67,000 ವರ್ಷದ ಸಂಸ್ಕೃತಿ. ಇಂತಹ ಸಂಸ್ಕೃತಿಯನ್ನು ಹೇಗೆ ನಾವು ಹಾಳು ಮಾಡಬೇಕು? ಹೊಟ್ಟೆ ಉರಿ ಅನ್ನುವುದರ ಬಗ್ಗೆ ಥೀಸಿಸ್ಸು ಸಂಶೋಧನಾ, ಅದರ ರಿಸಲ್ಟು ಸ್ಟಿಕ್ಕರ್. ಈಗ ನಮ್ಮ ಮೈಸೂರು ಮಕ್ಕಳು ಏನು ಮಾಡ್ತಾರೆ, ಸ್ಟಿಕ್ಕರ್ ಹಚ್ಚಿಬಿಡ್ತಾರೆ. ಸೊ ತಮಗೇನು ಬೇಕು ಅಂತ ಸಣ್ಣದ ಪಾಸಿಬಲ್, ಮೋಸ್ಟ್ ಪಾಸಿಬಲ್ ಸಣ್ಣದೇ ಅದು ಹಚ್ಚಿ. ಸೊ ನಾ ಬೈತೀನಿ, ಸಿಕ್ಕಾಪಡೆ ಬೈತೀನಿ, ನಿಮ್ಮ ಸಾಮಿತಿ ಅಂತವ್ರಿಗೆ ದೊಡ್ಡದು ಹಚ್ತಾರೆ, ನಿಮಗೇನಾಗಿದೆ ಆಮೇಲೆ ಅದು ಕೇಳೋದು. ಸೊ ನಾ ಏನು ಮಾಡಿದೆ, ಎಲ್ಲರದ್ದು ಕಸ್ಕೊಂಬಿಡು ಅಂತ ಹೇಳಿದೆ. ಗಿರೀಶ್ ಯಾರ್ಯಾರು ತಂದ ಮನೆಯಿಂದ ಏನೇನು ತೊಂದರೆ ಅಷ್ಟು ವಾಪಸ್ ಚೆಕ್ ಮಾಡಿ ಎಲ್ಲ ಬ್ಯಾಂಕ್ ತೊಗೊಂಬಂತ ಚೆಕ್ ಮಾಡಿ ಹೊರಗೆ ತೊಗೊಂಡು ಆಮೇಲೆ ನಾನು ತಂದು ಕೊಡ್ತೀನಿ ಅದನ್ನು ಹಚ್ಕೊಬೇಕು. ಸರಿ ಹಚ್ಕೊ, ಇನ್ನು ನನಗೂ ಸಮಾಧಾನ ಆಗಲಿಲ್ಲ. ಏಕೆಂದರೆ ಕುಂಕುಮ ನಿಜವಾದ ಅರ್ಥ ನಿಮ್ಮ ಶೃಂಗಾರ ಕುಂಕುಮನೂ ಅಲ್ಲ, ವೆಟ್ ಕುಂಕುಮನೂ ಅಲ್ಲ, ನಿಜವಾದ ಅರ್ಥ ಡ್ರೈ ಕುಂಕುಮ. ಒರಿಜಿನಲ್ ಡ್ರೈ ಕುಂಕುಮ ಎಲ್ಲ ಮಾಡಿದ್ದು ಅದು ಬೆಸ್ಟ್. ಅದು ಅದರಿಂದ ಯಾವ ಚರ್ಮ ವಿರ್ಮ ಯಾವುದು ಇನ್ಫೆಕ್ಷನ್ ಏನು ಆಗೋದು. ಸೊ ಅದನ್ನು ತಂದು ಕೊಟ್ಟೆ, ಅದು ತಂದು ಕೊಟ್ಕೊಳ್ಳಿ ನೀವು, ಇದನ್ನು ಹಚ್ಕೋಬೇಕಾಗ್ತದೆ, ಅದು ಹಚ್ಚಲು ಬೇಡ ನನಗಿಲ್ಲ, ಇದನ್ನು ಹಚ್ಕೋಬೇಕಾಗ್ತದೆ ಹಚ್ಚಲಿಲ್ಲ. ಕುಂಕುಮಕ್ಕೂ ಹಚ್ಚವೇ ಇಲ್ಲ, ಸ್ಟಿಕ್ಕರ್ದನ್ನೂ ಇಲ್ಲ, ಬಾರ ಸುಮ್ಮನೆ ಬೈತೇನೆ. ಅವಾಗ ಏನು ಮಾಡ್ತಾರೆ, ಈ ಸಂಜೆ ಬಂದು ಸ್ವಾಮಿ ಬಂದು ಎಲ್ಲ ಹಚ್ಕೊಳ್ಳಿ ಹಚ್ಕೊಳ್ಳಿ ಹಚ್ಕೊಳ್ಳಿ. ನೆವರ್ ಮೈಂಡ್, ನಾ ಇದನ್ನು ತಡ್ಕೋತೀನಿ. ಯಾಕೆ ಇವ ಮಕ್ಕಳು ನಾಳೆ ದೊಡ್ಡವರಾದ್ಮೇಲೆ ಅವರಿಗೆ ಅಸಹಜತ ಬಂದರೆ ಇಷ್ಟು ಮಟ್ಟಿಗೆ ಭಾರತೀಯ ಸಂಸ್ಕೃತಿಯ ಅವಸಾನದ ಸಂಶೋಧನೆ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಅದರ ಪ್ರಸಾದ ರೂಪದಲ್ಲಿ ಇವೆಲ್ಲರೂ ನೀವು ನೋಡ್ತೀರಿ. ಏನಂದ್ರೆ ಇವತ್ತು ನಿಮಗೆ ಎಲ್ಲಿಯೂ ದೇಶೀಯ ಹಸುವಿನ ಹಾಲು ಸಿಗೋದು 80 ರೂಪಾಯಿ ಲೀಟರ್ ದೇಶೀ ಹಸುವಿನ ಹಾಲು, ಅದು ಗ್ಯಾರಂಟಿ ಇಲ್ಲ. ಅವ ಹೇಳ್ತಾನ ನಾವು ತೊಗೋಬೇಕು ಅಷ್ಟೇ, ಅವ್ನು ದೇಶೀ ಹಸು ಅಂತ ಹೇಳ್ತಾನ ತೊಗೋಬೇಕು. ಒಂದು ಕಾಲ ಬದಲೀತು, 500 ರೂಪಾಯಿ ಕೊಟ್ಟು ಒಂದೊಂದು ಲೀಟರ್ ಹಾಲು ಕೊಂಡ್ಕೋಬೇಕಾಗಿತ್ತು. ಯಾಕೆ ವ್ಯವಸ್ಥಿತವಾಗಿ 147 ತಳಿಗಳಿದ್ದಂತಹ ಭಾರತ ದೇಶದ ದೇಶಿ ತಳಿಗಳಲ್ಲಿ ಬರೀ 42 ತಳಿ ಮಾತ್ರ ಉಳ್ಕೊಂಡು ಇದು ವ್ಯವಸ್ಥಿತ ಸರ್ವನಾಶ. ಅದಕ್ಕೆ ಹೇಳ್ತೀನಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ರಿ. ಇದು ಇದು ಅಮೋಘವಾದಂತಹ ಪರಂಪರಾಗತವಾದಂತಹದ್ದು. ಕುತಾರ್ಕಿಕರು ಯಾವಾಗ ಈ ಥರ ಸಣ್ಣ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣ ಏನಲ್ಲ, ಇಡೀ ದೇಶವನ್ನೇ ನಾಶ ಮಾಡಬೇಕು ಅನ್ನೋದನ್ನೇ ಮೊದಲನೇ ಇದ್ದ ಪ್ರೈಸ್ ತಗೋತದೆ. ಏನು ವೇದ ಸುಳ್ಳಾದರೂ ಗಾದೆ ಸುಳ್ಳಾದರೂ ಫಸ್ಟ್ ಪ್ರೈಸ್ ನನ್ನ ಅರ್ಥದ ಅಳಿಸೋದು ಬಿಟ್ಟಿದೆ. ಈಗ ಕಮ್ಯುನಿಸಮ್ ಹೆಸರಿನಲ್ಲೋ ಸೆಕ್ಯುಲರಿಸಮ್ ಹೆಸರಿನಲ್ಲೋ ಹೇ ಗೊಡ್ಡಿ ಪುರಾಣ ಅನ್ನೋ ನೆಪದಲ್ಲಿಯೋ ಸಮುದ್ರದ ಆಳದಲ್ಲಿ ದ್ವಾರಕಾ ಪಟ್ಟಣವು ಸಿಕ್ಕಿದೆ, ಅದು ಬಂಗಾರದಿಂದ ಮಾಡಿದ ಪಟ್ಟಣ ಅಂತ ಐತಿಹಾಸಿಕಕಾರರು ಸಿದ್ಧ ಮಾಡಿ ತೋರಿಸಿದ್ರು. ಅದು ಗೊಡ್ಡ ನಂಬಿಕೆ ಅನ್ನುವಂತಹ ವಿಚಾರವಾದಿಗಳಿದ್ದಾರೆ. ಪುರಾವೆಗಳಿಂದ ಸಹಿತವಾಗಿ ತೋರಿಸಿದರು ಕೂಡ ಒಂದೊಂದು ಒಂದೊಂದು ಚಿನ್ನದ ಇಟ್ಟಿಗೆಗಳು ಕಂಬ ಚಿನ್ನ ಆದಷ್ಟು ಅರಮನೆಯನ್ನು ಕುಸಿದಿದೆ. ಅಷ್ಟು ಚಿನ್ನವನ್ನು ಬಳದರೆ ನಮ್ಮ ಭಾರತ ದೇಶ 10-20-100 ವರ್ಷ ಆಹಾರದ ಕೊರತೆ ಇಲ್ಲದೆ ಬಾಳ್ವೆ ಮಾಡಬಹುದು. ಅಂತಂದ್ರೇನು ಎಲ್ಲರೂ ತುಂತೊಂದು ಊಟ ಬಂಗಾರ ಆಗ್ತದ ಹಂಗರ್ಥಲ್ಲ. ಅಷ್ಟೊಂದು ಶ್ರೀಮಂತವಾದಂತಹ ವಸ್ತುಸ್ಥಿತಿ ಅದನ್ನು ಒಪ್ಪಲಿಕ್ಕೆ ಯಾರಿಲ್ಲ ವಿಚಾರವಾಗಿ ಬಿಡ್ತೇವೆ. ಅಲ್ಲಿ ಅವ ನೀಲ ಬ್ರಿಡ್ಜ್ ಕಟ್ಟಿದ ಇಂಜಿನಿಯರ್ ನೀಲ್. ಯಾರು ನೀಲ? ಸುಗ್ರೀವನ ಮಗ. ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ಲಾನರ್ ಅವನು ಆ ಬ್ರಿಡ್ಜ್ ಅನ್ನು ಕಟ್ತಾನೆ. ನಾವು ಸುಮ್ಮನೆ ಕಥಾನಕವಾಗಿ ಹೇಳ್ಬಿಡ್ತೀವಿ ಎಲ್ಲ ಹನುಮಂತನ ಸೈನ್ಯ ತಂದು ಬಂಡೆಗಳನ್ನು ಎಸೆದ್ರು. ಆ ಬಂಡೆಗಳು ಮುಳುಗಿಲ್ಲ, ಅದು ಕಟ್ಟು ಅದನ್ನ ನಡ್ಕೊಂಡು ನಡ್ಕೊಂಡು ಹೋದರು. ಬಟ್ ನೀವು ಅಲ್ಲಿ ಹೋಗಿ ಸಂಶೋಧನೆ ಮಾಡಿದರೆ ಅದು ಎಷ್ಟು ಒಂದು 100 feet ಬಿಡ್ತದ ಬ್ರಿಡ್ಜದ್ದು 100 feet ಬಿಡ್ತದ. ಆಮೇಲೆ 24 ಮೈಲು ಉದ್ದ ಎಲ್ಲಿ ಎಲ್ಲಿಯೂ ಪಿಲ್ಲರ್ಗಳಿಲ್ಲ, ಮರದ ದಿಮ್ಮಿಗಳು, ಅಂದ ಹಾಕಿದ ಮರದ ದಿಮ್ಮಿಗಳು ಇವತ್ತಿಗೂ ಸಿಗ್ತಾನೆ. ಅವನು ವ್ಯವಸ್ಥಿತವಾಗಿ ಜೋಡಿಸಿ ಆಮೇಲೆ ಮರಳನ್ನು ಹಾಕಿ ಇನ್ನು ಏನನ್ನೋ ಮಾಡಿದ್ದಾರೆ. ಡೀಟೇಲ್ಸ್ ಎಲ್ಲ ಸಿಗ್ತದೆ ನಿಮಗೆ, ಆ ಪ್ಲಾನ್ ಡೀಟೇಲ್ಸ್ ಸಿಗ್ತದೆ. ಈಗ ಹೇಳಿ ಇನ್ನು ರಾಮಾಯಣ ಸುಳ್ಳಾದರೂ ಗಾದೆ ಸುಳ್ಳಾದರು ಅಂತ ತಯಾರಿನ ಒಬ್ಬಳಿಕೆ. ಯಾಕೆ ಹಾಳಾಗಿದ್ದು ಭಾರತೀಯ ಸಂಸ್ಕೃತಿ ನಷ್ಟ ಭ್ರಷ್ಟವಾಗಿ ಹೋಗಲಿದ್ದು ಏನು ಸಾಧಿಸ್ತಿರೋದ್ರಿಂದ? ನಿಮ್ಗಂತ ಸಂಸ್ಕೃತಿ ಇಲ್ಲ, ಇದ್ದ ಸಂಸ್ಕೃತಿ ನಾಶ ಮಾಡ್ತೀರಿ. ಓಕೆ, ಹೊಸ ಸಂಸ್ಕೃತಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಿಕ್ಕಾಗುವುದಿಲ್ಲ. ಆರು ತಿಂಗಳ ಕೂಸು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತಿದ್ರು, ಪಾಶ್ಚಿಮಾತ್ಯ ನೃತ್ಯ ಮಾಡ್ತಾರೆ ಆರು ತಿಂಗಳ ಕೂಸು. ಟೇಕ್ ಪಾರ್ಟ್ ಬಿಟ್ಟು ಡ್ಯಾನ್ಸ್ ಇದು ತಾನೇ ಸಂಸ್ಕೃತಿ ರಿಪ್ಲೇಸ್ ಮಾಡಿದ್ದೆ. ಅವ್ರು ಏನು ಮಾಡಿದ್ರು ಶಿವಮೊಗ್ಗದಲ್ಲಿ ಒಬ್ಬರು ಶೆಟ್ಟರ ಮನೆಯಲ್ಲಿ ನಿಂತಿದ್ದೆ. ಎರಡು ಸಲ ಹೋಗಿದ್ದೆ ಆನ್ ದಿ ವೇ ಬ್ರೇಕ್ ತಗೋತಿದ್ದೆ. ನೆಕ್ಸ್ಟ್ ಡೇ ಪ್ರಯಾಣ ಒಂದು ಸಾಯಂಕಾಲ ಹೋದೆ. ಎಲ್ಲಿ ನಿಮ್ಮ ಮಗ ಕಾಣವಲ್ಲ ಅಂತ ಕೇಳ, ಎಲ್ಲ ಡಾನ್ಸ್ ಕಾಂಪಿಟೇಷನ್ಗೆ ಹೋಗಿದ್ದೆ. ಸರಿ, ನಾನು ಗಣದಿದ್ದೀನಿ, ನಾನು ಡ್ರೆಸ್ ಚಿಗುತ್ತೆ ಅಂತ ನಾನು ಹೋಗಿಬಿಟ್ಟೆ. ಮರದ ಬೆಳಿಗ್ಗೆ ನಾನು ಹೊರಗಡೆ ನನ್ನ ಸ್ವರ ಕಾಯ್ತಾ ಇದ್ದೆ. ಏನು ಕಾಯ್ತಾ ಇದ್ದಾನೆ ಅಂತ ನೋಡಿದರೆ ಅವನ ಕೈಯಲ್ಲಿ ಸ್ವೀಟ್ ಪ್ಯಾಕೆಟ್ ತಗೊಂಡಿದ್ದ, ಆಮೇಲೆ ಮತ್ತೆ ಹಾರ ಹಾಕಿ ಸ್ವೀಟ್ ಪ್ಯಾಕೆಟ್ ಅಂತ ಕೊಟ್ಟೆ. ಏನಪ್ಪ ಇದು ಸ್ಪೆಷಲ್ಲು ಅಂತ, ಸ್ಪೆಷಲ್ ಇದೆ ಸಂಬಂಧ ಏನು? ನನಗೆ ವೆಸ್ಟರ್ನ್ ಡ್ಯಾನ್ಸ್ನಲ್ಲಿ ಗೋಲ್ಡ್ ಮೆಡಲ್ಸ್. ಅವನಿಗೆ 12 ವರ್ಷ, ಅವನ ವಯಸ್ಸಷ್ಟು. ಇದನ್ನು ಸೆಲೆಬ್ರೇಟ್ ಮಾಡ್ತಾನೆ ಅವ್ರ ತಂದೆ ತಾಯಿ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಅತಿ ಸಂತುಷ್ಟ ಭರಿತರಾಗಿ ಈ ವಿಷಯವನ್ನು ನನ್ನ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದ್ದ. ಇವನಿಗೂ ಬಾಯಿನ ಹೇಳ್ತಾ ಇದ್ದ, ಈಗ ನನಗೆ ಫಾರ್ವರ್ಡ್ ಆಗಿದ್ದು ತಂದು ಕೊಡ್ರಿ ನೋಡ್ತಾ ಇದ್ದೆ. ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಸೆಲೆಬ್ರೇಟ್ ಮಾಡುವಂಥ ಸಂಗತಿ ಶಾಸ್ತ್ರವನ್ನು ದ್ವೇಷ ಮಾಡುವಂತಹ ಏನು ಜನ ಇದ್ದಾರೆ ಅವರಿಗೆ ಕುತಾರ್ಕಿಕರು ಅಂತ ಕರೆದಿದ್ದಾರೆ. ಗೊತ್ತಾಗಲಿಲ್ಲ, ಶಾಸ್ತ್ರೇನ ಶಾಸ್ತ್ರ ಬಹಿಷ್ಕೃತೈ. ಏನು ಶಾಸ್ತ್ರ ಬಹಿಷ್ಕೃತೈ? ಶಾಸ್ತ್ರವನ್ನು ಬಹಿಷ್ಕಾರ ಮಾಡಿದವರಿಂದ ಯಾರವರು? ಕುತಾರ್ಕಿಕೈ, ಅವರದೇ ಆದಂತಹ ಕೃತತ್ವವನ್ನು ಸೇರಿಸಿದ್ದಾರೆ ವಿರಚಿತಂ. ಅವರೇನಂತ ಹೇಳ್ತಾರೆ, ನಾನಾತ್ವ ದರ್ಶನಂ. ಅದ್ವೈತ ದರ್ಶನ ಹೋಯ್ತು. ಏನು ಏನು ಬಂದೀಗ ಯಾರನ್ನು ಉದ್ದೇಶಿಸಿ ಹೇಳಿದ್ದು ಅಂತ ಗೊತ್ತಾಯ್ತು ನಿಮಗೀಗ. ಸರಿ, ನಾನಾತ್ವ ದರ್ಶನ ಅವರನ್ನ ನಿಂದತೆ ಅಭಿ ಇವರನ್ನ ಸ್ತುತಿನೂ ಮಾಡುತ್ತದೆ, ಅವರನ್ನ ನಿಂದಿಸುತ್ತದೆ. ಹೇಗೆ ನಿಂದಿಸುತ್ತದೆ? ನತು ತದ್ವಿತೀಯಮಸ್ತಿ ದ್ವಿತೀಯಾದ್ವೈ ಭಯಂ ಭವತಿ ಇದರಮಂತರಂ ಕುರುತೆ ಅತ ತಸ್ಯ ಭಯಂ ಭವತಿ ಇದಂ ಸರ್ವಂ ಯತ್ ಅಯಮಾತ್ಮಾ ಮೃತ್ಯೋ ಸ ಮೃತ್ಯುಮಾಪ್ನೋತಿ ಇಹ ನಾನಾ ಇವ ಪಶ್ಯತಿ ಇತ್ಯಾದಿ ವಾಕ್ಯೈಶ್ಚ ಅನ್ಯೈಶ್ಚ ಬ್ರಹ್ಮವಿದ್ಭಿಹಿ ಯಚ್ಚೈತತ್ ತತ್ ಏವಂ ಹಿ ಸಮಂಜಸಂ ಋಜ್ವಬೋಧಂ ನ್ಯಾಯಂ ಇತ್ಯರ್ಥಃ. ಪರ್ಫೆಕ್ಟ್, ಅವರು ಬೈದದ್ದು ಪರ್ಫೆಕ್ಟ್ ಅದ ಅಂತ ಶಂಕರಾಚಾರ್ಯರು ಸ್ಯಾಂಕ್ಷನ್ ಮಾಡ್ತಾರೆ. ಕರೆಕ್ಟಾಗಿ ಹೇಳೋದು ನ್ಯಾಯಂ ಇತ್ಯರ್ಥಃ ರುಜು ಅವಬೋಧಂ, ಅವ ಸತ್ಯವನ್ನೇ ಹೇಳಿದ್ದಾರೆ. ಸಮಂಜಸಂ, ಇವತ್ತು ಏನು ತೋರಿಸ್ತವೆ ಅವರು ಈ ಪ್ರಕಾರವಾಗಿ ಕೃತಾರ್ಥಿಕರನ್ನು ನಾನಾತ್ವನ್ನು ಮಾತಾಡುವುದನ್ನು, ಏನು ಶಾಸ್ತ್ರ ಬಹಿಷ್ಕಾರ ಮಾಡಿದವರನ್ನು ಅವರು ಏನು ನಿಂದಿಸಿದ್ದಾರೆ, ಯಾವ ಥರ ನಿಂದಿಸಿದ್ದಾರೆ? ಒಂದು ಉಪನಿಷತ್ ಹೇಳ್ತಾರೆ ಏನು ಅಂತಂದರೆ, ನತು ತದ್ವಿತೀಯಮಸ್ತಿ, ಆ ಪರಬ್ರಹ್ಮನನ್ನು ಹೊರತುಪಡಿಸಿ ಎರಡನೇದು ಯಾವುದೂ ಇಲ್ಲ ಅನ್ನುವ ಪುಷ್ಟಿಯಿಂದ ನಿಂದಿಸ್ತಾರೆ. ಏನು ಎಲ್ಲಿ ನಾನಾಗಿ ಮಾತಾಡ್ತೀನಿ ನೀನು? ತನ್ನ ತದ್ವಿತೀಯ ವಸ್ತಿ, ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ದ್ವಿತೀಯ ದ್ವೈ ಭಯಂ ಭಗವತಿ, ನಾನಾ ಮಾತಾಡ್ತೀಯ ಬೇರೆ ಇರುವಾಗ, ಎಲ್ಲಿ ಬೇರೆ ಬೇರೆ ಇದೆಯೋ ಅಲ್ಲಿ ಭಯ ಇರ್ತದೆ. ಭಯಂ ಭವತಿ, ಎಲ್ಲಿ ನಾನಾ ಇರ್ತದೆ ಅಲ್ಲಿ ಏನಿರ್ತದೆ? ಭಯ ಇರ್ತದೆ. ಉದರ ಮಂತರಂ ಗುರುತೆ ಅದು ತಸ್ಯ ಭಯಂ ಭವತಿ, ಕಿಂಚಿತ್ತಾದರೂ ನಾವು ಬೇರ್ಪಡಿಸಿ ನೋಡಿದ್ದಾದರೆ ಈ ಬೇರೆ ಬೇರೆಯಲ್ಲಿ ಗೊತ್ತಾಯ್ತಂದ್ರೆ ಜೀವ ಬೇರೆ, ಜೀವ ಜೀವಗಳು ಬೇರೆ, ಜೀವ ಪರಮಾತ್ಮ ಬೇರೆ, ಜೀವ ಜಗತ್ತು ಬೇರೆ, ಇವು ಮೂರು ಬೇರೆ ಬೇರೆ ಅನ್ಸ್ಕೋತಾರೆ. ಬೇರೆ ಬೇರೆ ಅಂತಂದ್ರೆ ಕಾಳು ಬೇರೆ ಬೇರೆ ಬೇರೆ ಅಂತ ಅರ್ಥ ಅಲ್ಲ. ಇನ್ನು ಬೇರೆ ಬೇರೆ ಅಂತಂದ್ರೆ ಫುಲ್ ಥಿಂಕಿಂಗ್ ಇಟ್ಸ್ ಜ್ಞಾನ. ಥಿಂಕಿಂಗ್ ಮೂರು ಕ್ಷೇತ್ರದ ಮಾತ್ರ ಥಿಂಕಿಂಗ್ ಆಲೋಚನಾ ಚಿಂತನೆ ಇರ್ತದೆ. ಜೀವ ಜೀವ ಭೇದ, ಜೀವ ಜಗತ್ ಭೇದ, ಜೀವ ಈಶ್ವರ ಭೇದ, ಮೂರನೇ ನಾಲ್ಕನೇ ಭೇದ ಇಲ್ಲ. ಇದು ಮೂರೇ ಭೇದಗಳಲ್ಲಿ ನಾವು ಇಷ್ಟು ಚಿಂತನೆ ಮಾಡ್ತೇವೆ, ಎಲ್ಲ ಶಾಸ್ತ್ರಗಳು ಚಿಂತನೆ ಮಾಡ್ತಾರೆ. ತಾತ್ಪರ್ಯ ಏನು? ಈ ಭೇದಗಳು ಇಲ್ಲ. ಯಾಕಿಲ್ಲ? ಇರುವುದು ಬ್ರಹ್ಮ ಮಾತ್ರ. ಅನುಭವಕ್ಕೆ ಬರ್ತದಲ್ಲ, ಅದು ವ್ಯವಹಾರ. ನಿತ್ಯ ಮಾಯಿಕ ಆರೋಪಿತ ಎಲ್ಲ ಪರ್ಯಾಯ ಶಬ್ದಗಳು. ಉತ್ತ ಅರಂ ಕಿಂಚಿತ್ತಾದರೂ ಕೂಡ ಉದರಂ ಅಂತರಂ ಕುರುತೆ ಅದೃತಸ್ಯ ಭಯಂ ಭವತಿ ಇದಂ ಸರ್ವಂ ಯದ ಅಯಂ ಆತ್ಮ. ಏನಿದೆಯೋ ಅದೆಲ್ಲವೂ ಈ ಆತ್ಮನೇ ಆಗಿದೆ. ಮೃತ್ಯೋಹೋ ಸಹ ಮೃತ್ಯು ಆಪ್ನೋತಿ ಯಹ ಇಹ ನಾನಾ ಇವ ಪಶ್ಯತೆ. ಇದಂತೂ ಭಾರಿ ಸುಂದರವಾದ, ಸ್ಪಷ್ಟವಾದ, ಶುದ್ಧವಾದ ಹೇಳಿಕೆ. ಏನು? ಯಾವನು ಇಲ್ಲಿ ಈ ಲೋಕದಲ್ಲಿ ನಾನಾ ನಾನಾ ಅಂತ ನೋಡ್ತಾನೋ, ಯಾವ ಯಾವುದ್ರ ನಾನಾ? ಜೀವಾತ್ಮ ಜೀವಾತ್ಮ ನಾನಾ, ಜೀವಾತ್ಮ ಜಗತ್ತು ನಾನಾ, ಜೀವಾತ್ಮ ಪರಮಾತ್ಮ ನಾನಾ. ಇವ್ರನ್ನ ನಾನಾ ಮುಂದಿದ್ದಾರೆ. ಪರಮಾತ್ಮ ಪರಮಾತ್ಮರಲ್ಲಿ ನಾನಾ. ಏ, ಅದು ನಮ್ಮ ಮನೆ ಮುಂದೇವ್ರಲ್ರಿ, ನಮ್ಮ ಜಾತಿ ಮಂದಿ ಆ ಹನುಮಂತ ದೇವ್ರಿಗೆ ನೋಡ್ಕೊಂಡು ಮಧ್ಯಾಹ್ನ ನೋಡ್ಕೋತಾರಪ್ಪ. ನಮ್ಮ ಹನುಮಂತ ಬೇರೆನೇ ಇದ್ದ. ಇಲ್ಲಿ ಈ ಎಷ್ಟು ಎಷ್ಟು ಹನುಮಂತ ಅದು ಇರಬಾರ್ದು ಹೇಳ್ರಿ. ನೀವು ಉದಾಹರಣೆಗೂ ಇಲ್ಲ. ಅವರು ವೆಂಕಟೇಶ್ವರ ಬೇರೆ ಅಂತ, ಇವ್ರು ವೆಂಕಟೇಶ್ವರ ಬೇರೆ. ಅವರು ಶಿವ ಬೇರೆ ಅಂತ, ಇವ್ರು ಶಿವ ಬೇರೆ. ನನಗೆ ಗೊತ್ತಿಲ್ಲ ನಿಜವಾಗ್ಲು ಹೆಂಗ ಮನುಷ್ಯರಿಗೆ ಇಷ್ಟೊಂದು ಇಷ್ಟೊಂದು ಅಜ್ಞಾನಿಗಳ ಇಷ್ಟೊಂದು ಮೂರ್ಖತ. ನಾನು ಏನು ಸಾಧಿಸ್ತೇವೆ ಇದನ್ನು? ನಾವು ಜೀವಾತ್ಮ ಜೀವಾತ್ಮ ಜೀವಾತ್ಮ ಜಗತ್ತು ಜೀವಾತ್ಮ ಪರಮಾತ್ಮ ಪರಮಾತ್ಮ ಪರಮಾತ್ಮ ನಾನಾ ಇವ ಪರಿಷತ್ತಿ. ಯಾರು ಈ ಪ್ರಕಾರ ನಾನಾ ನಾನಾ ಅಂತ ನೋಡ್ತಾರೆ? ಅವರು ಮೃತ್ಯೋಹೋ ಮೃತ್ಯು ಮಾಪ್ನೋತಿ, ಮರಣದಿಂದ ಮರಣಕ್ಕೆ ಹೋಗುತ್ತಾರೆ. ಇಂತಹ ಎಲ್ಲ ವಾಕ್ಯಗಳು ಅನ್ಯಶ್ಚ ಇನ್ನು ಇತರ ಅನೇಕ ವಾಕ್ಯಗಳು ಬ್ರಹ್ಮವಿದ್ವಿ ಬ್ರಹ್ಮಜ್ಞಾನಿಗಳಿಂದ ಏತತ್ ತತ್ ಏವಂಗಿ ಸಮಂಜಸಂ, ಏನು ಹೇಳಲ್ಪಟ್ಟಿದೆಯೋ ಅದು ಸಮಂಜಸವಾಗಿದೆ, ರುಜು ಆಗುವುದನ್ನು ಸತ್ಯವಾಗಿ ಹೇಳಿದ್ದಾರೆ. ನ್ಯಾಯಂ ಇತ್ಯರ್ಥ, ಏನು ಹೇಳಿದ್ರು ಏನೂ ತಪ್ಪಿಲ್ಲ, ಪರ್ಫೆಕ್ಟಾಗಿ ಹೇಳಿದ್ದಾರೆ. ಸರಿ ಅಂತ ನೆಕ್ಸ್ಟ್ ನೋಡಿ. ಯಾಸ್ತು ತಾರ್ಕಿಕ ಪರಿಕಲ್ಪಿತಾಃ ಕುದೃಷ್ಟಯಃ ಅನ್ಯಜ್ಞಃ ತಾಃ ಅನ್ಯಜ್ಞಃ ರಾಂಚಂತಿ ಇತಿ ಅಭಿಪ್ರಾಯಃ. ಯಾಸ್ತು ತಾರ್ಕಿಕ ಪರಿಕಲ್ಪಿತಃ, ಎಲ್ಲ ಕುತಾರ್ಕಿಗಳು ಕೂಡಿಕೊಂಡು ಏನೇನು ಕುದೃಷ್ಟಿಯವರಾಗಿದ್ದಾರೆ, ಅವರು ಏನೇನು ಕಲ್ಪನೆಗಳನ್ನು ಮಾಡಿದ್ದಾರೆ, ಆ ಎಲ್ಲ ಕಲ್ಪನೆಗಳನ್ನು ಪರೀಕ್ಷಿಸಿ ನೋಡಿದ್ದೆ. ಆದರೆ ಶಾಸ್ತ್ರದ ಹೇಳಿಕೆಗಳಿಗೂ ಈ ಕುತರ್ಕಿಗಳ ಹೇಳಿಕೆಗಳಿಗೂ ಎಲ್ಲಿಯೂ ಹೊಂದಾಣಿಕೆ ಆಗೋದಿಲ್ಲ. ಏನಂತಾರವರು? ನ ಘಟಾನ ನ ಪ್ರಾಂಚಂತಿ ಇತಿ ಅಭಿಪ್ರಾಯ. ಹೊಂದಿ ಬರುವುದಿಲ್ಲ, ನ ಪ್ರಾಂಚಂತಿ ಹೊಂದಿ ಬರುವುದಿಲ್ಲ. ಏನು ಹೊಂದಿ ಬರುವುದಿಲ್ಲ? ಈ ಕುತರ್ಕಿಗಳ ಹೇಳಿಕೆಗಳಿಗೂ ಮತ್ತು ಶಾಸ್ತ್ರದ ಹೇಳಿಕೆಗಳಿಗೂ ಏನೂ ಹೊಂದಿ ಬರುವುದಿಲ್ಲ. ಇದರರ್ಥೇನು? ಕುತರ್ಕಿಗಳು ಯಾವತ್ತೂ ಅಶಾಸ್ತ್ರೀಯಗಳೇ ಆಗಿರುತ್ತಾರೆ. ಅದಕ್ಕೆ ನಾನು ಪ್ರಯೋಗ ಮಾಡುವ ಶಬ್ದ ಮತ. ಕನ್ನಡದವರಿಗೆ ಅದರ ಅರ್ಥ ಅಭಿಪ್ರಾಯಗಳು. ಎಲ್ಲರ ಅಭಿಪ್ರಾಯಗಳು ಒಂದೇ ಇರಬೇಕು ಅಂತ ನಿಯಮ ಇಲ್ಲ. ಅಭಿಪ್ರಾಯಗಳು ಬದಲಾಗ್ತಾ ಹೋಗ್ತವೆ, ಒಬ್ಬರಿಂದ ಒಬ್ಬರಿಗೆ ಅಭಿಪ್ರಾಯ ಬದಲಾಗ್ತವೆ. ಆ ಬದಲಾಗುವ ಅಭಿಪ್ರಾಯಗಳನ್ನು ಸಿದ್ಧಾಂತ ಅಂತ ತಗೊಳ್ಳಿಕ್ಕಾಗೋದಿಲ್ಲ. ಸಿದ್ಧಾಂತವು ಎಂದೂ ಬದಲಾಗುವುದು. ನೀನು ಹೇಳಬಹುದು ಸೂರ್ಯನ ಕಿರಣಗಳು ತಂಪಿರ್ತವೆ, ಅದು ನಿನ್ನ ಅಭಿಪ್ರಾಯ. ಇಲ್ಲ, ನಾನು ಸಾಕ್ಷಾತ್ ಅನುಭವಿಸಿದ್ದೇನೆ. ಊಟಿಯೊಳಗೆ ಇದ್ದೇನೋ ಯಾರಿಗೆ ಗೊತ್ತು, ಹಿಮಾಲಯದೊಳಗೆ ಇದ್ದೇನೋ ಯಾರಿಗೆ ಗೊತ್ತು. ನನ್ನಂಗೆ ನೀ ಬಳ್ಳಾರಿಗಿದ್ದು ತೋರಿಸು, ಅವಾಗ ಗೊತ್ತಾಗ್ತದೆ. ಅದನ್ನು 100 ಮಂದಿ ಫಾಲೋ ಮಾಡೋರು ಇದ್ದಾರೆ, ಇದನ್ನು 100 ಮಂದಿ ಫಾಲೋ ಮಾಡಿರ್ತಾರೆ. ಫಾಲೋ ಮಾಡೋರೆಲ್ಲ ಒಂದು ಗುಂಪು ಕಟ್ಕೊಂಡು ಅವಳೊಂದು ಮಠ ಮಾಡ್ತಾರೆ. ಮಠ ಅಂದ್ರೆ ಏನು? ಮತವಾದಿಗಳ ಗುಂಪು. ಅದನ್ನು ಯಾವ ಮಠವೂ ಸಿದ್ಧಾಂತವಾಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ಕ್ಲೂಡಿಂಗ್ ಶೃಂಗೇರಿ ಮಠ. ಇಫ್ ಯು ಟೇಕ್ ಅದ್ವೈತ ಆಸ್ ಅ ಮತ, ಅದ್ವೈತವನ್ನು ಸಿದ್ಧಾಂತ ತಗೊಂಡ್ರೆ ದಟ್ಸ್ ಓಕೆ. ಅದ್ವೈತವನ್ನು ಮತ ಅಂತ ತಗೊಂಡ್ರೆ ಶೃಂಗೇರಿ ಕೂಡ ಒಂದು ಮಠ. ಈ ಮಠದಲ್ಲಿ ಏನು ಪ್ರತಿಪಾದನೆ ಮಾಡ್ತಾರೆ? ಅದ್ವೈತವನ್ನು ಪ್ರತಿಪಾದನೆ ಮಾಡುತ್ತಾರೆ. ಒಬ್ಬರರೇ ಸೂರ್ಯನು ಬೆಳಗುತ್ತಾನೆ ಅನ್ನೋದನ್ನು ನೀವು ಪ್ರತಿಪಾದನೆ ಮಾಡಿ, ಪ್ರೂವ್ ಮಾಡಿ. ಶಬ್ದಗಳು ಎಷ್ಟು ಕೆಲಸ ಮಾಡ್ತವೆ ಅನ್ನೋದಕ್ಕೆ ನಾನು ಇವೆಷ್ಟು ಉದಾಹರಣೆ ಕೊಡ್ತಾ ಇದ್ದೀನಿ. ನಿಮ್ಮ ದಾರಿನೂ ತಪ್ಪಿಸ್ತವೆ, ನಿಮ್ಮ ದಾರಿಗೂ ಹಚ್ಚುತ್ತವೆ. ಸೂರ್ಯನ ಬೆಳಕನ್ನು ಪ್ರತಿಪಾದಿಸಿರಿ, ಸಿದ್ಧ ಮಾಡಿ ತೋರಿಸಿರಿ. ಸೂರ್ಯನ ಬೆಳಕು ತಂಪಿರ್ತದೆ. ಫಾಲೋರ್ಸ್ ಇದ್ದಾರೆ, ಫಾಲೋರ್ಸ್ ಇದ್ದಾರೆ. ಅವ್ರ ಮಠ ಇದೆ, ಅವ್ರೊಂದು ಸಿಸ್ಟಮ್ ಇದೆ, ಅವ್ರ ಟ್ರೆಡಿಷನ್ ಇದೆ, ಅವ್ರೊಂದು ಸಂಪ್ರದಾಯ ಇದೆ. ವಾ, ಆದ್ರೆ ಏನಿಲ್ಲ, ಸಿದ್ಧಾಂತ. ಅರ್ಥ ಆಯ್ತಾ? ಯಾಕೆ ಇಷ್ಟು ಮಠಗಳು ಹುಟ್ಕೊಂಡ್ರು ಅಂತ. ಪ್ರಾಂಚಂತಿ ಅಭಿಪ್ರಾಯ. ಇದು ಏನಾಗೆ ಏನಾಗಿದೆ ನಿಮ್ಗೆ ಯೋಚನೆ ಕೇಳಿ. ಈ ಸೆಕ್ಯುಲರಿಸಂ, ಕಮ್ಯುನಲಿಸಂ, ಇವು ನಮ್ಮ ಓಜಸ್ಸನ್ನೇ ಕಿತ್ತವರು. ನಮ್ಮಲ್ಲಿಯ ಓಜಸ್ ಬಲ, ಆತ್ಮಬಲ ಎಕ್ಸಿಬಿಟ್ ಆಗುವುದಿಲ್ಲ ಯಾರದು. ಅದರಲ್ಲೂ ಮಾಸ್ಟರ್ ಪಿ ಎಚ್ ಡಿ ಅಂದ್ರೆ ಅರ್ಜಕೇರಿ ಅವರು. ಓಜಸ್ ಬಲಾನೇ ಇದೆ. ನಿಮ್ದು ಮಾಸ್ಟರ್ ಪಿ ಎಚ್ ಡಿ ಅಷ್ಟೇ, ನಾವು ಓದಿ ಎಲ್ಲ ಕಡೆ ಕೂಡ ಎಲ್ಲ ಕಡೆ ಅಷ್ಟೇ. ಇಲ್ಲಿ ಬಾಯಿಂದ ಹಿಂದೂ ಅಂತ ಹೇಳ್ಕೊಂಡು ದ್ರಾಷ್ಟತೆ ನಮಗಿದ್ದಿದ್ದಿಲ್ಲ. ನಾನು ಹಿಡ್ಕೊಂಡು ಹೇಳ್ತೇನೆ, ಈಗ ಉಪನ್ಯಾಸದಲ್ಲಿ ನಾನು ಯಾವತ್ತು ಹಿಂದೂ ಶಬ್ದ ಉಪಯೋಗ ಮಾಡ್ತಿದ್ದು ತಗದ್ನೋಡ್ರಿ, ಹಳೆ ನೋಡ್ರಿ, ಎಲ್ಲ ತಗದ್ನೋಡ್ರಿ, ಒಟ್ಟು ಉಪಯೋಗಿಸ್ತಿದ್ದೆ. ನಾನು ಪ್ರಧಾನಮಂತ್ರಿಗೆ ಯಾಕೆ ಇಷ್ಟು ಗೌರವ ಕೊಡ್ತೀನಿ ನನಗೆ ಒಂದೇ ಕಾರಣ, ಈ ಪ್ರೂವ್ಡ್ ಪುನಃ ಮತ್ತೆ ಇಡೀ ಜಗತ್ತಿನೊಳಗೆ ಹಿಂದೂ ಧರ್ಮ ಅನ್ನುವಂಥದ್ದನ್ನು ಪ್ರಯೋಗಿಸುವ ಕಾನ್ಫಿಡೆನ್ಸನ್ನು ಕೊಟ್ಟರು ಪ್ರಧಾನಮಂತ್ರಿ. ನಾನು ಗೌರವ ಕೊಡ್ತೇನೆ, ಭಾಳ ಗೌರವಿಸ್ತೇನೆ. ಒಬ್ಬರು ಬಾಯಿಂದರೆ ನಾ ಹಿಂದೂ, ಓಜಸ್ಸಿಲ್ಲ, ಬಲ ಇಲ್ಲ. ಯಾಕೆ ನಾವು ಹೇಳ್ತಿದ್ದಲ್ಲ ಕಮ್ಯುನಲ್, ಅವ ಇಸ್ಲಾಮ್ ಅಂತ ಹೇಳ್ಕೊಂಡ್ರೆ ಅವಳು ಕಮ್ಯುನಲ್ ಅಲ್ಲ. ಆದಿಲ್ ಶಾ, ಶಹಜಾನ್, ಅಕ್ಬರ್, ಔರಂಗಜೇಬ್ ಇವ್ರದೆಲ್ಲ ಪಾಠಗಳು ಇದ್ರೆ ಅದು ಕಮ್ಯುನಲ್ ಅಲ್ಲ. ಶಂಕರಾಚಾರ್ಯ ಪಾಠ ಇತ್ತು ಅಂದ್ಕೊಂಡು ಕಮ್ಮಿ, ಮಹಾಭಾರತ ರಾಮಾಯಣದ ಪಾಠ ಇತ್ತು ಅಂದ್ರೆ ಕಮ್ಮಿ. ಸೆಕ್ಯುಲರಿಸಮ್ಗೆ ಅರ್ಥ ಇಲ್ಲ. ಎಲ್ಲ ಧರ್ಮಗಳು ಒಂದೇ, ಎಮ್ ಐ ರೈಟ್? ಸೆಕ್ಯುಲರಿಸಮ್ ಅಂತೇನೆ ಮತ್ತೆ ನೀವೇನ್ ಮಾಡ್ಕೋತೀರಿ? ಯಾಕೆ ಮಾಡ್ತೀರಿ? ಹಿಂದೂ ಧರ್ಮ ಅವರ ಇತಿಹಾಸ ಎಲ್ಲ 70 ವರ್ಷದ ಸರ್ವನಾಶವಾಗುತ್ತೆ. 152ನೇ ಭಾಷ್ಯ ನ ಪ್ರಾಂತ್ಯಂತೇ ಗೊತ್ತಾಯ್ತಲ್ಲ, ಹೊಂದಿ ಬರುವುದಿಲ್ಲ. ಏನು ಹೊಂದಿ ಬರುವುದಿಲ್ಲ? ಶಾಸ್ತ್ರದ ಹೇಳಿಕೆಗಳಿಗೂ ಮತ್ತು ಈ ಕುತಾರ್ಕಿಗಳ ಹೇಳಿಕೆಗಳಿಗೂ ಏನಾಗುತ್ತೆ? ನ ಪ್ರಾಂಚಂತಿ, ಹೊಂದಿ ಬರುವುದಿಲ್ಲ. ನಾನು ಶ್ರುತ್ಯಾಪಿ ಶ್ರುತ್ಯಾಪಿ ಜೀವ ಪರಮಾತ್ಮನೋ ಪೃಥಕ್ತ್ವಂ ರಾಗುತ್ಪತ್ತೇ ಉತ್ಪತ್ತ್ಯರ್ಥ ಉಪನಿಷತ್ ವಾಕ್ಯೇಭ್ಯಃ ಪೂರ್ವಂ ಪೂರ್ವಂ ಪ್ರಕೀರ್ತಿತಂ ಪ್ರಕೀರ್ತಿತಂ ಕರ್ಮಕಾಂಡೇ ಕರ್ಮಕಾಂಡೇ ಅನೇಕಶಃ ಅನೇಕಶಃ ಕಾಮಭೇದತಃ ಕಾಮಭೇದತಃ ಇದಂ ಕಾಮಃ ಇದಂ ಕಾಮಃ ಅದಃ ಕಾಮಃ ಸುಮ್ಮನೆ ಏನೇನೇನೇನೋ ಮಾತಾಡ್ತೀರಾ, ನಮ್ಗೆ ಗೊತ್ತಿಲ್ಲ. ಏನು ಶ್ರುತಿಗಳು ಯಾವತ್ತಿಗೂ ಬೇರೆ ಬೇರೆ ಅನ್ನುವುದನ್ನೇ ಹೇಳ್ತಾವೆ. ಏನು ಹೈಲೈಟ್ ಮಾಡ್ತಾವು? ಬೇರೆ ಬೇರೆ. ಇದನ್ ಕಾಮಃ ಅದ ಕಾಮಃ, ಇದು ಇವನು ಕಾಮಿಸಿದ್ದಾನೆ, ಅವನು ಅದನ್ನು ಕಾಮಿಸಿದ್ದಾನೆ. ಕಾಮಿಸುವವರೆಲ್ಲರೂ ಒಂದೇ ಆಗಿದ್ರು ಅಂತಂದ್ರೆ ಎಲ್ಲರ ಕಾಮಗಳೇನಾಗಬೇಕಾಯ್ತು? ಒಂದೇ ಆಗಬೇಕಾಯ್ತು. ಅವರವರ ಕಾಮನೆಗಳು ಬೇರೆ ಬೇರೆ ಆಗಿದ್ದರಿಂದಾಗಿ ಏನಾಗ್ತದೆ ಹೇಳ್ರಿ? ಅವರವರು ಬೇರೆ ಅನಿಸಿದ್ದಾಗೋದಿಲ್ವೇ? ಅವರವರ ಕಾಮನೆಗಳು ಬೇರೆ ಯಾಕಾದ್ರು ಹೇಳ್ರಿ? ಏಕೆಂದ್ರೆ ಅವರೆಲ್ಲರೂ ಬೇರೆ ಬೇರೆ ಇದ್ದಾರೆ. ಅದಕ್ಕೆ ತಕ್ಕಂತೆ ಕರ್ಮಕಾಂಡ ಮಾರ್ಗದರ್ಶನ ಮಾಡ್ತದೆ. ಜೀವ ಪರಮಾತ್ಮನೋ ಶ್ರುತಿಗಳಿಂದಲೂ ಕೂಡ ಪೃಥಕ್ತ್ವಂ ಬೇರೆ ಬೇರೆ ಎಂದೇ ಪ್ರಾಗುತ್ಪತ್ತೆಗೆ ಉತ್ಪತ್ತಿಗಿಂತ ಮುಂಚಿತವಾಗಿಯೇ ಸಿದ್ಧವಾಗಿದೆ. ಉತ್ಪತ್ತಿ ಅರ್ಥ ಉಪನಿಷತ್ ವಾಕ್ಯೇಭ್ಯ, ಇನ್ನು ಉತ್ಪತ್ತಿ ಅರ್ಥ ಅಂತ ನೋಡ್ರಿ, ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ. ಬೇರೆ ಏನು ತೋರಿಸ್ತವೆ? ಇಂತ ಅಲ್ಲ, ಭಗವಂತನ ಹೊರತುಪಡಿಸಿ ಇನ್ನೊಂದೇನಾಗಿದೆ? ಹೊರತುಪಡಿಸಿದ್ರೆ ಮಾತ್ರ ಸೃಷ್ಟಿ ಅಂತ ಹೇಳ್ತಾರಲ್ವೋ. ಸೃಷ್ಟಿ ಅಂತ ಹೇಳಿದ್ರಂದ್ಮೇಲೆ ಹೊರತುಪಡಿಸಿ ಇನ್ನೊಂದು ವಸ್ತು ಇದೆ ಅಂತ ಆಯಿತು. ಆ ವಸ್ತುವಿನಲ್ಲಿ ಅವನು ಪ್ರವೇಶ ಮಾಡಿದ. ಓಕೆ ಫೈನ್, ನೋ ಪ್ರಾಬ್ಲಮ್. ನಮ್ಮನೆ ನೆಹರು ನಗರದಲ್ಲಿತ್ತು, ನಾವು ಹೋಗಿ ಪ್ರವೇಶ ಮಾಡಿದ್ವಿ. ನಮ್ಮನೆ ಮಂಗಳ ನಗರದಲ್ಲಿತ್ತು, ನಾವು ಹೋಗಿ ಪ್ರವೇಶ ಮಾಡಿದ್ವಿ. ಓಕೆ ಫೈನ್, ಯಾಕೆ ಅಲ್ಲಿತ್ತು, ಇಲ್ಲಿ ಇಲ್ಲಿದ್ದೀಯ, ನೀವು ಹೋಗಿ ಅಲ್ಲಿ ಪ್ರವೇಶ ಮಾಡಿದ್ವಿ. ಇದು ನಾನಾತ್ವ ತೋರಿಸ್ತದೆ, ಏಕತ್ವ ತೋರಿಸ್ತದೆ, ನಾನಾತ್ವ ತೋರಿಸ್ತದೆ. ಹೌದು, ಜೀವಾತ್ಮ ಪರಮಾತ್ಮನೋ ಪೃಥಕ್ತಂ ಪ್ರಾಗುತ್ಪತ್ತೆ ಉತ್ಪತ್ತಿ ಅರ್ಥ ಉಪನಿಷತ್ ವಾಕ್ಯೇಭ್ಯ ಪೂರ್ವಂ ಪ್ರಕೀರ್ತಿ. ಮುಂಚಿತವಾಗಿ ಇವತ್ತು ನಾವು ಉಪನಿಷತ್ತನ್ನು ಕಂಡಿದ್ದೇವೆ. ಏನ್ ಕಂಡಿದ್ದೇವೆ? ಕರ್ಮಕಾಂಡೇ. ಇವನ ಉತ್ಪತ್ತಿ ಕೂಡ ಕರ್ಮಕಾಂಡನ ಇದು, ಅದೇ ಕರ್ಮ. ನಮ್ದಲ್ಲ ಅವನದು ಅಷ್ಟೇ. ಕರ್ಮಕಾಂಡೇ ಅನೇಕಶಃ ಅನೇಕ ರೀತಿಯಲ್ಲಿ ಕಾಮಭೇದತಃ, ಏನು ಕಾಮಭೇದಗಳು, ಇದಂ ಕಾಮ ಅದಕ್ಕಾಮ ಇತಿ, ಇದು ಈ ಕಾಮನೆ ಅದು ಆ ಕಾಮನೆ, ಆ ಕಾಮನೆಗಳಲ್ಲಿ ಅಲ್ಲಿ ತೀರಿಸಿಕೊಳ್ಳುವಾಗ ಅವರವರು ಅವರವರು ಬೇರೆ ಬೇರೆ ಇರ್ತಾರೆ. ಎಲ್ಲರೂ ಆತ್ಮಸ್ವರೂಪರಾಗಿದ್ರು ಅಂದರೆ ಎಲ್ಲರ ಕಾಮನೆಗಳು ಏನಾಗಬೇಕಾಗಿತ್ತು, ಒಂದೇ ಆಗಬೇಕಾಗಿತ್ತು. ಯಾಕೆ ಬೇರೆ ಬೇರೆ ಇವೆ, ಯಾಕಂದ್ರೆ ಈ ಕಾಮಿಸುವವರೆಲ್ಲರೂ ಏನಿದ್ದಾರೆ, ಬೇರೆ ಬೇರೆ ಸಿದ್ಧ ಆಗುತ್ತಲ್ಲ, ನಾನಾ ಪ್ರಸಿದ್ಧ ಆಯ್ತೀವ್ರಿ. ಪರಶ್ಚ ಸದಾಧಾರ ಪೃಥಿವೀನ್ಯಾಮ ಇತ್ಯಾದಿ ಮಂತ್ರವರ್ಣೆ. ಈ ಇಂತಿಂತಹ ಆಶೆಯನ್ನು ಹೊಂದಿದವನು, ಇಂತಿಂತಹ ಫಲವನ್ನು ಇಚ್ಛಿಸುವನು, ಇಂತಿಂತ ಯಾಗ ಮಾಡಬೇಕು ಅಂತ ಕರ್ಮಕಾಂಡ ಹೇಳೋದೋ ಇಲ್ಲೋ? ಒಂದು ವೇಳೆ ಕರ್ಮಕಾಂಡ ಹೇಳುತ್ತೆ, ಕರ್ಮಕಾಂಡ ಶಾಸ್ತ್ರ ಹೌದಲ್ಲೋ ಅಂದ್ರೆ ಶಾಸ್ತ್ರ ಕರ್ಮಕಾಂಡವು ಶಾಸ್ತ್ರ ಅಂದಮೇಲೆ ಶಾಸ್ತ್ರವು ಬೇರೆ ಬೇರೆಯನ್ನ ಎತ್ತಿ ತೋರಿಸುತ್ತದೆ ಅಂತ ಆಯ್ತೋ ಇಲ್ಲೋ? ಏನ್ ನೀವು ಭಾರಿ ಲಾಜಿಕ್ ಅಂತ ಹೇಳಿಕೊಳ್ತೀವಿ, ಬೇರೆ ಬೇರೆ ಅನ್ನೋದು ಕುತಾರ್ಕಿಕರು. ಎಲ್ಲ ಕುತಾರ್ಕ ಇದ್ರೊಳಗೆ ಏನಂತ ತಿಳ್ಕೊಂಡ್ರೆ ನಾನು ನಾಟ್ ಅನ್ ಆಲ್ನೇ ಕ್ವಶನ್. ಸದಾ ಆಧಾರ, ಆಧಾರ ಕಾರ್ಡ್ ಇಟ್ಕೊಂಡವರೆಲ್ಲರೂ ಕುತಾರ್ಕ. ಸದಾ ಆಧಾರ, ಆಧಾರ ಆಧರಿಸಿದವನು, ಆಧರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟವನು, ಅಥವಾ ಯಾವನು ಧರಿಸಿದ್ದಾನೆ, ಯಾವಾಗ ಸದಾ ಧರಿಸಿದ್ದಾನೆ ಏನನ್ನ, ಪೃಥ್ವಿ ದ್ಯಾಮ್, ದ್ಯಾಮ್ ಅಂದ್ರೆ ಆಕಾಶ, ಪೃಥ್ವಿ ಆಕಾಶವನ್ನ ಧರಿಸಿದ್ದಾನೆ. ಇತ್ಯಾದಿ ಮಂತ್ರವರ್ಣೆ, ಈ ಮಂತ್ರಗಳಲ್ಲಿ ಏನ್ ತೋರಿಸ್ತದೆ, ಧರಿಸಲ್ಪಟ್ಟದ್ದರಿಂದ ಧರಿಸಿರುವವನು ಬೇರೆ ಆಗಿದ್ದಾಗ ಮಾತ್ರ ರಿಪೀಟ್ ಧರಿಸಿದ್ದೇನೆ. ಏನು, ನಾನು ಧರಿಸಿದ್ದೇನೆ, ಧರಿಸಿದವನು ನಾನು, ಧರಿಸಲ್ಪಟ್ಟಂತಹ ಈ ವಸ್ತು ಬೇರೆ ಬೇರೆ ಇದ್ರೆ ಧರಿಸುವಿಕೆಯನ್ನು ಸಾಧ್ಯ. ಹೌದಾ? ಅಂದಮೇಲೆ ಬೇರೆ ಬೇರೆ ಅಂದ್ರೆ ದ್ವೈತ ಅಂತ ಆಯ್ತಿಲ್ಲ, ದ್ವೈತವನ್ನು ಶಾಸ್ತ್ರ ಒಪ್ಪಿಕೊಂಡು ಅಂತ ಆಯ್ತಿಲ್ಲ, ಶಾಸ್ತ್ರ ಒಪ್ಪಿಕೊಂತ ನೋಡ್ರಿ ದ್ವೈತವನ್ನು. ಮತ್ತೆ ನೀವು ಹೇಳ್ತೀರಾ ಕುತರ್ಕಿಗಳು ಅಂತ, ಏನಪ್ಪ ಏನೇನೋ ಮಾತಾಡ್ತೀರಿ ನೀವು. ನನಗನ್ನಿಸ್ತದೆ ಕರ್ಮಕಾಂಡದಲ್ಲಿ ಏನು ಹೇಳಿದ್ದಾರೆ ಎಲ್ಲ ಪರ್ಫೆಕ್ಟ್, ದ್ವೈತಂ ಅಸ್ತಿ. ಮತ್ತೆ ಹೇಳ್ತದೆ ಇಹ ಚ ಉಪನಿಷತ್ಸು ಉತ್ಪತ್ತಿ ಪ್ರಲಯಾದಿ ವಾಕ್ಯೈ, ತತ್ರ ಕಥಂ ಕಥಂ ಕರ್ಮ ಜ್ಞಾನಕಾಂಡ ವಾಕ್ಯ ವಿರೋಧೇ, ಜ್ಞಾನಕಾಂಡ ವಾಕ್ಯ ವಿರೋಧೇ, ಜ್ಞಾನಕಾಂಡ ವಾಕ್ಯಾರ್ಥಸ್ಯ ಇವ, ಜ್ಞಾನಕಾಂಡ ವಾಕ್ಯಾರ್ಥಸ್ಯ ಇವ ಏಕತ್ವಸ್ಯ, ಏಕತ್ವಸ್ಯ ಸಾಮಂಜಸ್ಯಂ, ಸಾಮಂಜಸ್ಯಂ ಅವಧಾರ್ಯತೇ, ಅವಧಾರ್ಯತೇ ಇತಿ ಇತಿ ಅತ್ರ ಉಚ್ಯತೆ, ಅತ್ರ ಉಚ್ಯತೆ. ಕರ್ಮಕಾಂಡ ಜ್ಞಾನಕಾಂಡಗಳಲ್ಲಿ ಇವು ಒಂದಕ್ಕೊಂದು ವಿರೋಧಗಳು ಹೇಗೆ ಸಾಧ್ಯ? ಕಥಂ ಕರ್ಮ ಕರ್ಮ ಜ್ಞಾನ, ಕರ್ಮಕಾಂಡ ಜ್ಞಾನಕಾಂಡ ವಾಕ್ಯ ವಿರೋಧಿ, ಇವುಗಳಲ್ಲಿ ವಾಕ್ಯಗಳು ವಿರೋಧಗಳು ಯಾಕಿವೆ? ಜ್ಞಾನಕಾಂಡ ವಾಕ್ಯಾರ್ಥಸ್ಯೈವ ಏಕತ್ವಸ್ಯ, ಜ್ಞಾನಕಾಂಡದಲ್ಲಿ ಏಕತ್ವವನ್ನು ಸಿದ್ಧ ಮಾಡಿದ್ದಾರೆ. ಸಾಮಂಜಸ್ಯ ಅವಧಾರಿತೆ ಅದು ಮಾತ್ರ ಸರಿ ಅಂತ ಹೆಂಗಿರ್ತೀರಿ? ಜ್ಞಾನಕಾಂಡದಲ್ಲಿ ಮತ್ತು ಕರ್ಮಕಾಂಡದಲ್ಲಿ ಅಭಿಪ್ರಾಯಗಳು ಬೇರೆ ಬೇರೆ ಇವೆ. ಜ್ಞಾನಕಾಂಡ ಮಾತ್ರ ಸರಿ ಅಂತ ಹೆಂಗೆ ಹೇಳ್ತೀರಿ? ಕರ್ಮಕಾಂಡದಲ್ಲಿ ಸರಿ ಅಲ್ಲ ಅಂತ ಹೆಂಗೆ ಹೇಳ್ತೀರಿ? ಕುತ್ಕೊಂಡು ಜೈ ಶಂಕರ ಅಂದ್ಬಿಟ್ರೆ ನಿಮ್ಗೆ ಸರಿಯಾಗ್ಬಿಡ್ತದ? ಜೈ ಜೈ ಶಂಕರ, ಹರ ಹರ ಶಂಕರ್. ಭಾಷೆ ಬರ್ತದೆ ನೋಡಿ, ಒಂದು ಶ್ಲೋಕ ಬರ್ತದೆ. ಜೀವಾತ್ಮನೋ ಪೃಥಕ್ವಂ ಯತ್ ಜೀವಾತ್ಮನೋ ಪೃಥಕ್ವಂ ಯತ್ ರಾಗುತ್ಪತ್ತೇ ಪ್ರಕೀರ್ತಿತಂ ರಾಗುತ್ಪತ್ತೇ ಪ್ರಕೀರ್ತಿತಂ ಭವಿಷ್ಯದ್ ವೃತ್ಯಾ ಗೌಣಂ ತತ್ ಭವಿಷ್ಯದ್ ವೃತ್ಯಾ ಗೌಣಂ ತತ್ ಶ್ಯಾಲಕ್ಷ್ಯ ಭವಿಷ್ಯದ್ ವೃತ್ಯಾ ಗೌಣಂ ತತ್ ಭವಿಷ್ಯದ್ ವೃತ್ಯಾ ಗೌಣಂ ತತ್ ಶ್ಯಾತಲಮ ಭವಿಷ್ಯತ್ ಭವಿಷ್ಯದ್ ವೃತ್ಯಾ ಗೌಣ ಗೌಣಂ ತತ್ ಭವಿಷ್ಯದ್ ವೃತ್ಯಾ ಗೌಣಂ ತತ್ ಮುಖ್ಯತ್ವಂ ಹೀನ ಯುಜ್ಯತೆ ಮುಖ್ಯತ್ವಂ ಹೀನ ಯುಜ್ಯತೆ ಜೀವಾತ್ಮನೋ ಜೀವಾತ್ಮ ಅಂದ್ರೆ ಗೊತ್ತಾಯ್ತನೋ, ಜೀವಾತ್ಮ ಪರಮಾತ್ಮನೋ ಅಂತ ಎರಡು ತಗೋಬೇಕಲ್ಲಿ. ಜೀವಾತ್ಮನೋಹ ಅಂದ್ರೆ ಬರೀ ಜೀವಾತ್ಮ ಬಗ್ಗೆ ಮಾತಾಡ್ತಾ ಅಂತ ತಿಳ್ಕೋಬೇಕ್ರಿ. ಜೀವಾತ್ಮನೋಹ ಅಂದ್ರೆ ಜೀವ ಆತ್ಮನೋಹ. ಜೀವ ಅಂದ್ರೆ ಯಾರು? ಜೀವಾತ್ಮ. ಆತ್ಮ ಅಂದ್ರೆ ಯಾರು? ಪರಮಾತ್ಮ. ಅಂದ್ರೆ ಮತ್ತೀಗ ಮತ್ತೆ ಸಿಂಪ್ಲಿಫೈ ಮಾಡ್ರಿ, ಜೀವಾತ್ಮ ಪರಮಾತ್ಮನೋಹ ಪೃಥಕ್ತಂ ಬೇರೆ ಬೇರೆ. ಎತ್ತ ಏನು ಹೇಳಲ್ಪಟ್ಟಿದೆಯೋ ಅದು ಯಾವಾಗ ಹೇಳಿದಾರ ಬೇರೆ ಬೇರೆ? ಪ್ರಾಗುತ್ಪತ್ತೇ ಪ್ರಕೀರ್ತಿ, ಸೃಷ್ಟಿಯ ಪೂರ್ವದಲ್ಲಿ ಹೀಗೆ ಆಗುವ ಸಾಧ್ಯತೆಗಳು ಇವೆ ಅಂತ ಹೇಳಿದ್ದಾರೆ ವಿನಃ ಅದನ್ನು ಗೌಣವಾಗಿ ತಗೋಬೇಕೇ ವಿನಃ ಅದನ್ನು ತಾತ್ವಿಕವಾಗಿ ತಗೋಬಾರ್ದು. ಗೌಣಾರ್ಥ ತಗೋಬೇಕು. ಯಾಕೆ? ಇನ್ನು ಸೃಷ್ಟಿ ಆಗೇ ಇಲ್ಲ. ಸೃಷ್ಟಿಯ ವಿಚಾರದಲ್ಲಿ ಹೀಗೆ ಹೀಗೆ ಸೃಷ್ಟಿ ಆಯಿತು ಅನ್ನುವಂಥದ್ದನ್ನು ಹೇಳಬೇಕಾದ್ರೆ ಯಾವ ಅರ್ಥದಲ್ಲಿ ಹೇಳ್ತಾರೆ? ಗೌಣ ಅರ್ಥದಲ್ಲಿ ಹೇಳ್ತಾರೆ. ನೀವು ಅದನ್ನು ಮುಖ್ಯ ಅರ್ಥ ತಗೊಂಡ್ರೆ ಹೋಲ್ ಫಿಲಾಸಫಿ ಬಿಕಮ್ಸ್ ರಾಂಗ್. ಆದ್ದರಿಂದ ಭವಿಷ್ಯದ ವೃತ್ತಿಯ ಗೌಣಂತದ ಅದನ್ನು ಭವಿಷ್ಯ ದೃಷ್ಟಿಯಿಂದ ಗೌಣವಾಗಿ ತಗೋಬೇಕು. ಮುಖ್ಯತ್ವಂಗಿ ನ ಯುಜ್ಯತೆ ಅದಕ್ಕೆ ಯಾವುದೇ ಪ್ರಕಾರವಾದ ಪ್ರಾಮುಖ್ಯತೆಯನ್ನು ಕೊಡತಕ್ಕಂಥದ್ದಲ್ಲ. 153 ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯಥಾಗ್ನೇಹೇ ಯಥಾಗ್ನೇಹೇ ಶುದ್ರಾ ವಿಸ್ಫುಲಿಂಗಾಃ ಶುದ್ರಾ ವಿಸ್ಫುಲಿಂಗಾಃ ತಸ್ಮಾದ್ವಾ ತಸ್ಮಾದ್ವಾ ಏತಸ್ಮಾದಾತ್ಮನಃ ಏತಸ್ಮಾದಾತ್ಮನಃ ಆಕಾಶಸಂಭೂತಃ ಆಕಾಶಸಂಭೂತಃ ಕರ್ಮಕಾಂಡೇ ಪ್ರಕೀರ್ತಿತಂ ಕರ್ಮಕಾಂಡೇ ಪ್ರಕೀರ್ತಿತಂ ಯತ್ ತತ್ ತತ್ ನ ಪರಮಾರ್ಥತಃ ನ ಪರಮಾರ್ಥತಃ ಹೇಳಿದೆ. ಉತ್ಪತ್ತಿ ಪೂರ್ವದಲ್ಲಿ ಉತ್ಪತ್ತಿಯ ವಿಚಾರವಾಗಿ ಆಗಲಿ ಕರ್ಮಗಳ ವಿಚಾರವಾಗಿ ಆಗಲಿ ಏನು ಹೇಳಲ್ಪಟ್ಟಿದೆಯೋ ಅವು ಯಾವೂ ಕೂಡ ಪಾರಮಾರ್ಥಿಕ ಸತ್ಯತೆಯನ್ನು ಹೊಂದಿಲ್ಲ. ಪುಸ್ತಕ ಮುಚ್ಚಿ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಕೀ ಜೈ. ಜಯ ಶ್ರೀ ದಯಾನಂದ.